ಪರಿಣಾಮಿ ಭಾವ ದುಃಖಾತ್ಮಕತ್ವ ವಿಷಯತ್ವ ಹೇತು ದೃಷ್ಟಾಹಿ ದೃಶ್ಯಾತ್ಮಕಯಾ ನ ದೃಷ್ಟಃ ಬುದ್ಧಿರ್ಬುದ್ಧೀಂದ್ರಿಯೈ ಸಾಧ್ಯ ಸಂವೃತ್ತಿ ಕರ್ತೃಲಕ್ಷಣ ವಿಜ್ಞಾನಮಯ ಕೋಶ ಸ್ಯಾತ್ ಪುಂಸಃ ಸಂಸಾರ ಕಾರಣ ಅನುವ್ರಜಚ್ಚಿತ್ ಪ್ರತಿಬಿಂಬ ಶಕ್ತಿ ವಿಜ್ಞಾನ ಸಂಜ್ಞ ಪ್ರಕೃತಿರ್ವಿಕಾರ ಜ್ಞಾನ ಕ್ರಿಯಾವಾನ್ ಅಹಮಿತ್ಯಜಸ್ರಂ ದೇಹೇಂದ್ರಿಯಾದಿಷ್ವಭಿಮನ್ಯತೆ ಭೃಶಂ ಅನಾದಿಲೋಕಾಯ ಮಹಂ ಸ್ವಭಾವಃ ಜೀವಸಮಸ್ತ ವ್ಯವಹಾರಗೂಢ ಕರೋತಿ ಕರ್ಮಾಣ್ಯಪಿ ಪೂರ್ವವಾಸನಃ ಪುಣ್ಯಾನ್ಯ ಪುಣ್ಯಾನಿ ಚ ತತ್ಫಲಾನಿ ಭುಂಕ್ತಿ ವಿಚಿತ್ರಾಸ್ವಪಿ ಯೋನಿಷು ವ್ರಜನ್ ಆಯಾತಿ ನಿರ್ಯಾತ್ಯ ಊರ್ಧ್ವಮೇಶ ಅಸ್ಯೈವ ವಿಜ್ಞಾನಮಯಸ್ಯ ಜಾಗ್ರತ ಸ್ವಪ್ನಾದ್ಯವಸ್ಥಾ ಸುಖ ದುಃಖ ಭೋಗ ಅಯಂ ಜೀವ ಸಮಸ್ತ ವ್ಯವಹಾರ ಮೂಢ ಎಲ್ಲ ವ್ಯವಹಾರಗಳೊಂದಿಗೆ ಅವನು ಜೊತೆಗೂಡಿಕೊಂಡಿದ್ದ ಯಾರು ಯಾವ ಅನ್ನಮಯ ಕೋಶವು ಪ್ರಾಣಮಯದಲ್ಲಿ ಅಡಗಿ ಯಾವ ಅನ್ನಮಯ ಪ್ರಾಣಮಯಗಳು ಮನೋಮಯದಲ್ಲಿ ಅಡಗಿ ಯಾವ ಅನ್ನಮಯ ಪ್ರಾಣಮಯ ಮನೋಮಯಗಳು ವಿಜ್ಞಾನಮಯ ಕೋಶದಲ್ಲಿ ಅಡಗಿವೆಯೋ ಆ ವಿಜ್ಞಾನಮಯ ಕೋಶ ಅವಿವೇಕದಿಂದಾಗಿ ಅಜ್ಞಾನದಿಂದಾಗಿ ಆತ್ಮನ ಪ್ರತಿಬಿಂಬದಿಂದ ಚೇತನಗೊಂಡು ಈ ಆತ್ಮನನ್ನೇ ತಿಳ್ಕೊಳ್ಳಿ ಶಬ್ದ ಸಚ್ಚಿದಾನಂದ ಆತ್ಮನನ್ನೇ ಭ್ರಮಿಸಿ ಬಿಟ್ಟಿದೆ. ಏನಂತ ಭ್ರಮಿಸಿದೆ? ಅಹಂ ಜೀವ. ಭ್ರಮಿಸುವ ಹಾಗೆ ಯಾಕೆ ಇದು ಸಾಧ್ಯ ಆಯಿತು? ಅವಿವೇಕದಿಂದಾಗಿ ಹಗ್ಗವನ್ನ ಹಗ್ಗವೆಂದು ಯಥಾವತ್ತಾಗಿ ಕಾಣದೇ ಇದ್ದಾಗ ಮಾತ್ರ ಹಗ್ಗವನ್ನ ಸರ್ಪ ಎಂದು ಭಾವಿಸುವ ಸಾಧ್ಯತೆ ಇದೆ. ಸರ್ಪವನ್ನ ಯಾರೂ ತಂದು ಕೊಟ್ಟಿಲ್ಲ, ಸರ್ಪವು ಅಲ್ಲಿ ಇಲ್ಲವೂ ಇಲ್ಲ, ಇರುವುದು ಹಗ್ಗ ಮಾತ್ರ. ಇವನಿಗೆ ಕಚ್ಚಿದೆ ಅನ್ನುವ ಅನುಭವ, ವಿಷ ಏರ್ತಾ ಇದೆ ಅನ್ನುವ ಅನುಭವ, ಕಂಠ ಬಿಗಿದುಕೊಳ್ತಾ ಇದೆ ಅನ್ನುವ ಅನುಭವ, ಸಾವು ಸಮೀಪ ಬಂದಿದೆ ಅನ್ನುವ ಅನುಭವ, ಇನ್ನು ಸತ್ತೋಗ್ತೇನಲ್ಲ ಅನ್ನುವಂಥ ಭಯ, ಇವಷ್ಟು ಹಗ್ಗದ ಸಂಸಾರವು ಹಾವಿನ ಸಂಸಾರವು. ಯಾವ ಹಾವು? ಆರೋಪಿತ, ಅಜ್ಞಾನಜನಿತ, ಆರೋಪಿತ, ಭ್ರಮಿತ, ಮಿಥ್ಯಾ. ಸಮಯ ಹಾವು ಮಿಥ್ಯಾ ಸಂಸಾರ ಸತ್ಯ ಅಂತ ಹೆಂಗೆ ಹೇಳ್ತೀರಿ? ಯಾವ ಈಗ ವಿವರಿಸಿದ ಈ ಸಂಸಾರಕ್ಕೆ ಮಿಥ್ಯಾ ಹಾವು ಕಾರಣವಾಗಿದೆಯೋ ಸಂಸಾರ ಸತ್ಯ ಹಾವು ಮಿಥ್ಯ ಆಗೋದಿಲ್ಲ. ಮಿಥ್ಯ ಹಾವು ಕಾರಣವನ್ನಾಗಿಟ್ಟುಕೊಂಡು ಉಂಟಾದಂತಹ ಈ ಕಚ್ಚುವಿಕೆ, ವಿಷ ಏರುವಿಕೆ, ಸಾಯುವಿಕೆ, ಸಾವಿನ ಭಯ, ಒಟ್ಟು ಸಂಸಾರ ಏನಿವೆಯೋ ಈ ಸಂಸಾರವು ಕೂಡ ಅಷ್ಟೇ ಮಿಥ್ಯ. ಹಾವು ಮಿಥ್ಯ, ಹಾವಿನ ಜೊತೆ ಸಂಸಾರವು ಮಿಥ್ಯ. ಏಕಃ ಶಿಷ್ಯ ನದಿ ತಟಂ ಗಚ್ಚತಿ ತತ್ರ ಪಶ್ಯತಿ ಮಹಿಳಾ ಉದಕಂ ಆನಯತ ಪಶ್ಯ ವಿಚಾರ ಕರೋತಿ. ಏಕಾ ಮಹಿಳಾ ಮಮ ಭಾರ್ಯ ಅಸ್ತು ಚೇತ್ ಮಮ ಸಂಸಾರ ಅತಿ ಸುಂದರಂ ಇತಿ ಆಲೋಚಯತಿ ಪೃಚ್ಛತಿ ಪೃಚ್ಛತಿ ಅಪಿ. ಆಮೇಲೆ ಮದುವೆ ಆಯ್ತಾ ಹೌದಾ ಅಂತಾರೆ. ಏನಾಯ್ತು ಮದುವೆ ಆಯ್ತು. ಏಕಃ ಏವ ಮಂಚ, ಏಕ ಏವ ಮಂಚ, ಮಂಚ ಏನಂತ ಏಕ ಏವ ಮಂಚ. ದ್ವೇ ಕಥಂ ನಿದ್ರೆ ಇತಿ ತತ್ರ ಲಘು, ಲಘು ಅಲ್ಲ ಏನು ಸಣ್ಣದು ಲಘು ಲಘು ಮಂಚ. ಭಾರ್ಯ ಪ್ರಾರ್ಥಯತಿ ಕಿಂಚಿತ್ ತತ್ರ ಗಚ್ಚ ಸಹ ಅಪಿ ಪ್ರಾರ್ಥಯತಿ ಕಿನ್ನ ತ್ವಂ ಗಚ್ಚ ಅಲ್ಪ ಸಮಯೇ ಏಕಃ ಪುತ್ರಃ ಮಗು ಹುಟ್ಟು. ಅಧುನಾ ಅತ್ರ ಭಾರ್ಯ ತತ್ರ ಪತಿ ಮಧ್ಯೆ ಪುತ್ರ ಸರಳ ಅಂತೆ. ಪ್ರತಿ ದಿವಸ ಪ್ರತ್ಯೇಕ ದಿವಸ ಜಗಳಕ್ಕೇನಂತೆ ಕಲಹ, ದಾಂಪತ್ಯ ಕಲಹ. ಕಿತ್ತು ಶಕ್ತಿವಾನ್ ಅಸ್ತಿ ಭಾರ್ಯ ಒಂದು ಲಗಾಸದು ಫೋರ್ಸ್ ಮಾಡಿ ಸಹ ಪತಿ ಪತತಿ ಮಂಚ ಪತತಿ ಪತತ್ಯ ಪಶ್ಯತಿ ಮಹಿಳಾ ಆಗತ್ತಂತೆ. ಸರ್ವಂ ಸ್ವಪ್ನ ಇವ ಸರ್ವಂ ಸ್ವಪ್ನ ಇವ ಭ್ರಮ ಇತಿ ಚೇತ್ ಸರ್ವಂ ಭ್ರಮ. ಎತ್ತು ಕೂತವನು ಭ್ರಮ, ಬಿದ್ದವನು ಭ್ರಮ, ಮಗು ಹುಟ್ಟಿತ್ತು ಭ್ರಮ, ಮದುವೆ ಆದದ್ದು ಭ್ರಮ, ದಾಂಪತ್ಯ ಶುರು ಆದದ್ದು ಭ್ರಮ, ಹೋಗಿ ಇವನು ಕೇಳಿದ್ದು ನನ್ನ ಮದುವೆ ಮಾಡ್ಕೋತೀಯ ಅಂತ ತದಪಿ ಭ್ರಮ, ಎಲ್ಲವೂ ಭ್ರಮ. ಎಷ್ಟು ವಿಚಿತ್ರ ಇದೆ ಈ ಭ್ರಮಾ ಕಾರ್ಯ ಮಿಥ್ಯಾ ಕಾರ್ಯ ಅಂತಂದ್ರೆ ಎಲ್ಲವೂ ಎಲ್ಲವೂ ಭ್ರಮ. ನೀವು ಹಿಂಗೆ ಹೇಳಲಿಕ್ಕಾಗುವುದಿಲ್ಲ. ಹಗ್ಗ ಸತ್ಯ ಹಾವು ಮಿಥ್ಯ ಅಂತ ಹೇಳುವ ಬದಲು ವೈನ ಆಟ ಹಗ್ಗ ಮಿಥ್ಯ ಹಾವು ಸತ್ಯ. ಸತ್ಯವಾದ ಹಾವನ್ನು ಹಗ್ಗ ಅಂತ ಯಾಕೆ ತಗೊಂಡಿರಬಾರ್ದು ಅಂತ ನೀವು ಕೇಳಬೇಡಿ ಪ್ರಶ್ನೆನ. ವ್ಯವಹಾರಕ್ಕೆ ವಿರುದ್ಧ ಆಗ್ತದೆ, ಸಾರ್ವತ್ರಿಕ ವ್ಯವಹಾರದ ವಿರುದ್ಧ ಆಗ್ತದೆ. ಒಂದೇ ಒಂದು ಕಥೆ ಸಾರ್ವತ್ರಿಕ ವ್ಯವಹಾರದಲ್ಲಿ ಒಂದೇ ಒಂದು ಕಥೆ ಇದೆ, ಅದು ಕೃಷ್ಣಾ ನದಿ ತೀರೆ ಏಕಃ ಸರ್ಪ ಅಸ್ತಿ ಒಂದು ಕಥೆ ಇದೆ. ಹಾ, ಕೃಷ್ಣಾ ನದಿ ತೀರೆ ಏನದು ಸರ್ಪ ಅಂದ್ರೆ ಕಚ್ಚುತ್ತದೆ ಎಲ್ಲರಿಗೂ. ಮಹಾತ್ಮರು ಬರ್ತಾರೆ, ಉಪದೇಶ ಮಾಡ್ತಾರೆ, ಯಾಕೆ ಕಚ್ಚುತ್ತೀಯೋ ಹಾಹಾಕಾರ ಆಗ್ಯದೆ, ಮಕ್ಕಳು ಎಲ್ಲ ಹೆದರಿ ಹೆದರಿ ನಡಲಿಕ್ಕೆ ಹತ್ತಾರೆ, ಯಾಕೆ ಕತ್ತಿ ಸಾಧು ಅದರಲಿಕ್ಕೆ ಆಗುದಿಲ್ಲ. ಅದು ಪಾಪ ಆಯಿತು ಗುರುಗಳೇ, ನೀವು ಎಷ್ಟು ಆಶೀರ್ವಾದ ಮಾಡಿದ್ರಿ, ಇನ್ನು ಮುಂದೆ ನಾನು ಕಚ್ಚೋದಿಲ್ಲ. ಆಮೇಲೆ ಮರುದು ಅವ್ರು ಬರ್ತಾರೆ, ಅವಳು ತಲೆಗೆ ಕೊಡ ಇಟ್ಟು ಸಿಂಬಿ ಮಾಡ್ಕೊಂಡಿರ್ತಾಳೆ, ಆ ಹಾವನ ತಗೊಂಡು ಸಿಂಬಿ ಮಾಡಿಕೊಂಡು ನಾನು ಕೊಡ ಇಡ್ತಾಳೆ. ಅದು ಉಯ್ ಅಂತ ಅಳಿಸ್ತದೆ, ಕಚ್ಚಬಾರ್ದಲ್ಲ, ಕಚ್ಚಲಿಲ್ಲ. ಯಾರ್ಯಾರು ಯಾರು ಹೆಂಗ್ ಬೇಕು ಮಕ್ಕಳು ಬರ್ತಾರನ ಏನದು ಹಾ ಹಗ್ಗದ ಆಟ ಆಡ್ತಾರೆ, ಯಾರು ಜಗ್ಗಾಡ್ತಾರ, ಅದು ಒಂದು ಆಟದ ವಸ್ತು ಆಗ್ಬಿಡ್ತಾರೆ. ಇದು ಆದ್ರೆ ಅಳ್ಕೋಬೋದು ಕೂತ್ಕೊಂಡು. ಆರು ತಿಂಗಳ ನಂತರ ಅದೇ ಗುರು ಮತ್ತೆ ಬಂದ, ಅದ್ರ ಹಣೆ ಬಲ ನೋಡಿದ್ರೆ ಏನಾಗ್ಯದ ನಿನಗೆ, ಎಲ್ಲ ರಕ್ತ ಸಿಕ್ತಾಗ ಹೋಗ್ಬಿಟ್ಟದ, ಏನಾಯ್ತು ಅದು ಹೇಳ್ಕೊತದ, ನೀವು ಕಚ್ಚಬೇಡ್ರಿ ಅಂತಂದ್ರಿ. ಇವರೆಲ್ಲ ಹಿಂಗೆ ಮಾಡಿದ್ರು, ನನ್ನ ಪರಿಸ್ಥಿತಿ ನೋಡ್ರಿ ಗುರುಗಳು ಹೆಂಗಾಗ್ಯದ. ಗುರುಗಳ ಮಾತು ಕೇಳಿದ್ರೆ ನಾವು ಇಷ್ಟು ಹಾಳಾಗ್ತೇವೆ ಗೊತ್ತೇ ಇರಲಿಲ್ಲ ನನಗೆ ಅಂತ ಹೇಳ್ತು. ಹೇಳಿದಾಗ ಗುರು ಹೇಳಿದ್ರು, ನಾ ಕಚ್ಚಬೇಡ ಅಂದನೆ ವಿನಃ ನಿನಗೆ ಬುಸುಗುಡ್ಬೇಡ ಅಂತ ಹೇಳಿಲ್ಲ, ನೀ ಬುಸುಗುಡ್ಬೇಕಾಗಿತ್ತು. ಓ, ಒಂದೇ ಒಂದು ಕಥೆ ಇರುವುದು, ಏನು ಸರ್ಪವನ್ನ ಹಗ್ಗವನ್ನಾಗಿ ಮಾಡ್ಕೊಂಡು ಕತೆ, ಒಂದೇ ಒಂದು ವ್ಯವಹಾರದ ಕತೆ ಅಷ್ಟೇ. ಇಲ್ಲಿ ನಾನು ಹೇಳೋದು ಏನಂತಂದ್ರೆ, ವ್ಯವಹಾರಕ ವಿರೋಧ, ಸರ್ಪವನ್ನ ಹಗ್ಗವನ್ನಾಗಿ ಒಪ್ಪಿಕೊಂಡದ್ದು ಇದು ವ್ಯವಹಾರಕ ವಿರೋಧ. ಆದ್ರೆ ಹಗ್ಗವನ್ನ ಹಾವಂತ ಎಷ್ಟೋ ಜನ ಬಂಧಿಸಿದ್ದ. ಈ ಉದಾಹರಣೆಯ ಮೂಲಕವಾಗಿ ತಿಳಿಯುವುದು ಏನು ಅಂತಂದ್ರೆ, ಆತ್ಮ ನಾನು, ಯಾವ ನಾನು ಆತ್ಮ, ವಿಜ್ಞಾನಮಯ ಕೋಶದಿಂದಾಗಿ ನಾನು ಎನ್ನುವ ಅನಿಸಿಕೆ ನನ್ನಲ್ಲಿ ಪ್ರವೇಶವಾಗಿ, ನನ್ನಲ್ಲಿ ಅದು ಯಾರಲ್ಲಿ, ಶುದ್ಧ ಆತ್ಮ, ಕೇವಲ ನಿತ್ಯ ಶುದ್ಧ ಬುದ್ಧ ಸಚ್ಚಿದಾನಂದ ಆತ್ಮ. ಆದರೆ ಕಿತಾಪತಿ ಯಾರದು? ಈ ವಿಜ್ಞಾನಮಯ ಕೋಶ, ವಿಜ್ಞಾನ ಜಡವಾದ ವಿಜ್ಞಾನಮಯ ಕೋಶ, ಇದು ಚೇತನೆ ಹೇಗಾಯಿತು? ಚಿತ್ ಪ್ರತಿಬಿಂಬ ಶಕ್ತಿ ಪ್ರವೇಶ ಆಯಿತು ಚೇತನಗಳು. ಸತ್ವರಜ ತಮೋ ಗುಣಗಳಿಂದ ಸಹಿತವಾಗಿ ಇವನಲ್ಲಿ ನಾನು ಎನ್ನುವ ಭಾವವನ್ನು ಹುಟ್ಟಿಸ್ತು. ನಾನು ಎನ್ನುವ ಭಾವವನ್ನು ಹುಟ್ಟಿಸಿದ ಜೊತೆ ಜೊತೆಗೆ ಏನಿದೆಯೋ ಅದಷ್ಟು ನಾನಾಗುತ್ತೆ. ಇವನಿಗೆ ಆತ್ಮಾನಾತ್ಮ ವಿವೇಕವು ಇದ್ದದ್ದೇ ಆದರೆ ಈ ಪ್ರಕಾರವಾಗಿ ಒಪ್ಪಿಕೊಳ್ಳುವ ಸಾಧ್ಯತೆ ಇಲ್ಲ. ನಿಮ್ಮ ಎದುರಿಗೆ ಹೇಳ್ತೀನಿ ಒಂದು ಸಣ್ಣ ಒಂದು ಉದಾಹರಣೆ. ನಾನು ವಾಚು ಅಂತ ನಾವು ಯಾರೂ ಹೇಳುದಿಲ್ಲ, ನನ್ನ ವಾಚು ಅಂತ. ಆದ್ರೆ ಈ ಶರೀರವನ್ನ ಆ ವಾಚಿನಷ್ಟೇ ಸ್ಪಷ್ಟವಾಗಿ ದೃಶ್ಯವಾಗಿದ್ದರು, ವಾಚನೆ ವಿಕಾರಗಳಷ್ಟೇ ಈ ಶರೀರಕ್ಕೂ ವಿಕಾರಗಳಿದ್ರು ಕೂಡ ಈ ಶರೀರವನ್ನ ನಾನು ಅಂತ ಹೇಳ್ತೀವಿ, ವಾಚನ ನಾನು ಅಂತ ಹೇಳೋದಿಲ್ಲ. ಯಾಕೆ ಹೇಳೋದಿಲ್ಲ? ಅದು ಹೆಂಗ್ ಸಾಧ್ಯ? ಯಾಕೆ? ನನಗೆ ಸಾರ್ವತ್ರಿಕವಾಗಿ ಕನ್ವಿನ್ಸ್ ಮಾಡಿ, ನಾನು ವಾಚು ಅಂತ ನನ್ನನ್ನು ನಾನು ವಾಚ್ ಅಂತ ಯಾಕೆ ಕರ್ಕೊಳ್ಳೋದಿಲ್ಲ? ಯಾರಾದ್ರೂ ವಾಚ್ ಅಂತ ಕರ್ಕೊಂಡ್ರೆ ಅವ್ರ ಬಗ್ಗೆ ನಗುತ್ತೀವಿ, ಅವ್ರ ಬಗ್ಗೆ ನಾವು ಹಾಸ್ಯ ಮಾಡ್ತೀವಿ. ಯಾಕೆಂದ್ರೆ ಅದು ವ್ಯವಹಾರಕ್ಕೆ ವಿರುದ್ಧ. ಯಾಕೆ ನಾನು ವಾಚ್ ಯಾಕೆ ಆಗುದಿಲ್ಲ? ಕಾರಣ ಏನಂದ್ರೆ, ವಾಚ್ ಹೊರತುಪಡಿಸಿ ನಾನೊಬ್ಬ ಮನುಷ್ಯ ಅನ್ನೋ ಹೆಸರು ನನಗಿದೆ. ನಾನೊಬ್ಬ ಮನುಷ್ಯ, ವಾಚ್ ಹೊರತುಪಡಿಸಿ ನಾನಿದ್ದೇನೆ ಅನ್ನುವ ಎಚ್ಚರ, ವಾಚಿನಿಂದಾಗಿ ನಾನಿಲ್ಲ, ನನಗಾಗಿ ವಾಚ್ ಇದೆ. ಆ ಘಟಿ ಆ ಗಡಿಯಾರ ಅದು ನನಗಾಗಿ ಇದೆ ವಿನಃ ಅದರಿಂದಾಗಿ ನಾನಿಲ್ಲ ಅನ್ನುವ ಎಚ್ಚರ ಇದೆ. ನನ್ನ ಹೆಸರು ನನಗೆ ಗೊತ್ತಿದೆ, ನನ್ನ ಎತ್ತರ ತಪ್ಪ ನನಗೆ ಗೊತ್ತಿದೆ, ನನ್ನ ಕಾಂಪ್ಲೆಕ್ಷನ್ ನನಗೆ ಗೊತ್ತಿದೆ, ಇವು ನನ್ನ ಬಗ್ಗೆ ನನಗೆಲ್ಲ ಇವು ಗೊತ್ತಿದ್ದ ಕಾರಣವಾಗಿ ವಾಚ್ ಈ ಕಚಾಗಲಿ ಬರುವುದಿಲ್ಲ. ಅದು ನಾನಲ್ಲ, ಚೈನು ನಾನಲ್ಲ. ಈಗ ನಾನು ಯಾರು ಎನ್ನುವ ಎಚ್ಚರ ಇಲ್ಲದೇ ಇದ್ದಾಗ ಮಾತ್ರ ನೋಡಿ, ಶರೀರದೊಳಗೆ ನಾನೇನಂತೀನಿ, ನಾನು ಶರೀರ ಅಂತ ನಾವು ವ್ಯವಹಾರ ಮಾಡ್ತೀವಿ. ನನಗೆ ಭಾರಿ ನೋವಾಗ್ಯದ, ನನಗೆ ಭಾರಿ ನೋವಾಗ್ಯದ, ನನಗೆ ಭಾರಿ ದುಃಖ ಆಗ್ಯದ, ನಾನು ಭಾರಿ ತಪ್ಪಾಗೇನಿ, ನಾನು ಭಾರಿ ಎತ್ತರ ಇದ್ದೀನಿ, ಇವು ನಾನು ಎನ್ನುವ ಭಾವ ಇಲ್ಲಿ ಯಾಕೆ ಮೂಡ್ಬೇಕಾದ್ರೆ? ಅಲ್ಲಿ ಯಾಕೆ ಮೂಡ್ಲಿಲ್ಲ, ಇಲ್ಲಿ ಯಾಕಿದೆ ನಾನು ಅನ್ನೋ ಭಾವ ಮೂಡ್ಬೇಕು? ಇದನ್ನು ಹೊರತುಪಡಿಸಿ ನಾನು ಯಾರಿದ್ದೇನೆ ಅನ್ನೋ ಎಚ್ಚರ ಇಲ್ಲ. ನಮ್ಮ ವಿಷಯವನ್ನು ಯಾಕಡೆ ತಗೊಂಡೋಗ್ತಾನೆ ನೋಡ್ಬೇಕು ನೀವು. ಇವುಗಳನ್ನು ಹೊರತುಪಡಿಸಿ ನಾನು ಯಾರು ಎನ್ನುವ ಎಚ್ಚರ ನನಗಿಲ್ಲದೇ ಇದ್ದರಿಂದಾಗಿ ನನ್ನ ಎಚ್ಚರವನ್ನು ನಾನು ತಪ್ಪಿದ್ದರಿಂದಾಗಿ ಎದುರುಗಡೆ ಏನಿದೆಯೋ ಅದು ನಾನು. ಏನಿದೆ ಎದುರುಗಡೆ? ಅನ್ನಮಯ ಕೋಶ. ಏನಿದೆ? ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಎಲ್ಲ ಕೋಶಗಳು. ನಾನು ಇಂದ್ರಿಯ, ನಾನು ಕರ್ಮೇಂದ್ರಿಯ, ನಾನು ಜ್ಞಾನೇಂದ್ರಿಯ, ನಾನು ಅನಿಸಿಕೆ, ನಾನು ದುಃಖ, ನಾನು ಸುಖ, ನಾನು ಹುಟ್ಟು, ನಾನು ಸಾವು. ಈ ನಾನುವಿಗೆ ಇವಷ್ಟು ಪ್ರಾಪ್ತವಾಗಿಟ್ಟರೆ ಅದನ್ನು ಸಂಸಾರ ಅಂತ ಇದು ಕರೆದಿರ್ತಾರೆ. ಈ ಪ್ರಕಾರ ಈ ನಾನುವಿಗೆ ಇದೇನು ಮಾಡ್ತೀವಿ ಯೇಸು? ಈ ಪ್ರಕಾರವಾಗಿ ವ್ಯವಹಾರ ಊಢ, ಸಮಸ್ತ ವ್ಯವಹಾರ ಊಢ, ಸಂಸಾರದ ಎಲ್ಲ ಕ್ರಿಯೆಗಳು, ಎಲ್ಲ ಚಟುವಟಿಕೆಗಳು ಇದಕ್ಕೆ ಸೇರಿ ಹೋಗಿವೆ. ಏನ್ ಮಾಡ್ತದೆ? ಅವುಗಳಿಂದಾಗಿ ಕರೋತಿ ಕರ್ಮಾಣಿ. ಅಕಲಿಗೆ ನಾನು ಸಿದ್ಧ ಆಗ್ಬಿಡುತ್ತೆ. ಏನು ಕರ್ತಾ? ಕರ್ತಾ ಸಹ ಕಿಂ ಕರೋತಿ? ಕರ್ಮಾಣಿ ಕರೋತಿ. ಯಾರ ಒತ್ತಡದಿಂದಾಗಿ? ಪೂರ್ವ ವಾಸನ. ಇದೇನು ಬಂತು ಸ್ವಾಮಿ? ಇದೇ ಮೊಟ್ಟ ಮೊದಲಿಗೆ ಜೀವಾದದ್ದು ಅಲ್ಲ. ಈ ಮುಂಚಿತವಾಗಿ ಇವನು ಅನೇಕ ಅನೇಕ ಅನಾದಿ ಕಾಲದಿಂದಲೂ ಅನೇಕ ಅನೇಕ ಜನ್ಮಗಳನ್ನ ಪಡಿತಾನೇ ಬಂದಿದ್ದಾನೆ. ಆ ಜನ್ಮಗಳಲ್ಲಿ ಅವನು ಹೊಂದಿದ ಅಸಂಖ್ಯ ವಾಸನಾಗಳ ಬಲ, ಆ ಬಲದಿಂದಾಗಿ ಅವನು ಗಳಿಸಿದ ಅನೇಕ ಅನೇಕ ಕರ್ಮಗಳು, ಸಂಚಿತ ಕರ್ಮಗಳು, ಆ ಸಂಚಿತ ಕರ್ಮಗಳಲ್ಲಿ ಮೊಳಕೆ ಒಡೆಯಲಿಕ್ಕೆ ಸಿದ್ಧವಾಗಿರುವಂತಹ ಕೆಲವೇ ಕೆಲವು ಪ್ರಾರಬ್ಧ ಕರ್ಮಗಳಿಂದಾಗಿ ಈ ಜನ್ಮದಲ್ಲಿ ಈ ಶರೀರ ಪಡೆದಿದ್ದಾನೆ. ಇದಕ್ಕಿಂತ ಮುಂಚೆ ಇದ್ದ? ಅದಕ್ಕಿಂತ ಮುಂಚೆನೂ ಇದ್ದ. ಅವಾಗ ಅವಾಗ ಏನೇನು ಕರ್ಮಗಳನ್ನು ಮಾಡಿದನೋ ಆ ಕರ್ಮಗಳ ಫಲಗಳು ಅವನನ್ನು ಪಡಿತಾ ಇದ್ದಾಗ ಆ ಫಲಗಳು ಅವನಲ್ಲಿ ವಾಸನಾ ಪರಿವರ್ತನೆ ಆಗಿ ಆ ಪರಿವರ್ತಿತಗೊಂಡಂತಹ ವಾಸನಾ ಬೀಜಗಳು ಅವುಗಳಲ್ಲಿ ಕೆಲವೊಂದು ಮೊಳಕೆ ಒಡಿಲಿಕ್ಕೆ ಸಿದ್ಧವಾದಂತಹ ಪ್ರಾರಬ್ಧಗಳನ್ನು ಸರಿಸಿಕೊಂಡು ಈವಾಗ ಈ ಶರೀರವನ್ನು ಪಡೆದಿದ್ದಾನೆ. ಪಡೆದೇನು ಮಾಡ್ತಾನೆ? ಆ ವಾಸನಾ ಆಗಿರ್ತಕ್ಕಂತೆ ಕರ್ಮಾಣಿ ಅಪಿ ಕರೋತಿ, ಕರ್ಮಗಳನ್ನು ಮಾಡುತ್ತಾನೆ. ಆ ಕರ್ಮಗಳು ಎಷ್ಟು ಸಲ ಫಲವನ್ನು ಕೊಡ್ತಾವೆ? ಪುಣ್ಯ ಅಪುಣ್ಯಾನಿ ಚ ತತ್ಫಲಾನಿ. ಪುಣ್ಯ ಕರ್ಮ ಪುಣ್ಯ ಫಲಗಳು ಮತ್ತು ಪಾಪ ಫಲಗಳನ್ನು ಹೊಂದುತ್ತಾನೆ. ಆಮೇಲೆ ಏನ್ ಮಾಡ್ತಾನೆ? ಆ ಪುಣ್ಯ ಪಾಪ ಫಲಗಳನ್ನು ಅನುಭವಿಸಲಿಕ್ಕಾಗಿ ಭುಂಕ್ತೆ, ಅವುಗಳನ್ನು ಅನುಭವಿಸಲಿಕ್ಕಾಗಿ ಅವನು ಮತ್ತೆ ಅನೇಕ ಅನೇಕ ಜನ್ಮಗಳನ್ನು ಹೊಂದುವ ಪೂರ್ವದಲ್ಲಿ ವಿಶೇಷವಾದ ಪುಣ್ಯಗಳಿಂದಾಗಿ ಪುಣ್ಯಲೋಕಗಳನ್ನು ಭೋಗಿಸ್ತಾನೆ, ವಿಶೇಷವಾದ ಪಾಪಕರ್ಮಗಳಿಂದಾಗಿ ಪಾಪಲೋಕಗಳನ್ನು ಭೋಗಿಸ್ತಾನೆ. ಸಮ್ಮಿಶ್ರ ಕಾರಣವಾಗಿ ಅವನು ಈ ಭೂಮಿಯ ಮೇಲೆ ಬಂದು ಆ ಕೆಟಗರಿ ಒಳಗೆ ಜಾಸ್ತಿ ಪಾಪಗಳನ್ನೇ ಅವನು ತಂದಿದ್ದ ಅಂತಂದ್ರೆ, ಮರಳಿ ಬಂದ ಮೇಲೆ ಇಲ್ಲಿ ಈ ಭೂಮಿ ಮೇಲೆ ಮರಳಿ ಬಂದರೆ ಜಾಸ್ತಿ ಪಾಪ ಫಲಗಳನ್ನೇ ತಂದಿದ್ದ ಅಂತಂದ್ರೆ ನೀಚ ಯೋನಿಗಳಲ್ಲಿ ಹುಟ್ಟುತ್ತಾನೆ. ಇದಕ್ಕೆ ನೀಚ ಯೋನಿ ಅಂತ ಕರೀತಾರೆ. ಒಂದು ಕ್ಷಣವೂ ಇರುವುದಿಲ್ಲ, ಅದು ಸತ್ತು ಹೋಗ್ತದೆ. ನಾವು ಪಡೆದೇನು ತಿಳ್ಕೋಬೇಡ, ನಾ ಜನರಲ್ಲಿ ಹೊಡೆಯೋದಿಲ್ಲ. ಅಹಿಂಸಾ ಮತ್ತು ಅಭಯ ನಮ್ಮ ಸನ್ಯಾಸ ಪರಂಪರೆಯಲ್ಲಿಯ ಎರಡು ಪ್ರಮುಖವಾದ ಪ್ರತಿಜ್ಞೆಗಳು. ನಾ ಯಾರನ್ನು ಹಿಂಸಿಸುವುದಿಲ್ಲ, ನನ್ನಿಂದಾಗಿ ಯಾರಿಗೂ ಭಯ ಬೇಡ. ಈ ಎರಡು ಪ್ರತಿಜ್ಞೆ ಮಾಡ್ತೇವೆ ದೀಕ್ಷಾ ಸ್ವರೂಪ ನಮ್ಮ ಸಂಪ್ರದಾಯ, ಶಂಕರಾಚಾರ ಸಂಪ್ರದಾಯ. ಅಭಯಂ ದದತ್ತು, ನಾವು ಅಭಯವನ್ನು ಕೊಡ್ತೀವಿ ಎಲ್ಲರಿಗೂ ಅಭಯ. ನನ್ನಿಂದಾಗಿ ನೀವು ಯಾರು ಭಯಬಿಡಬಾರ. ನಿಮ್ಗೆ ಮಾರ್ಕ್ ಕೊಡ್ಸಿದೆ ಸ್ವಾಮಿ, ಹೊಡೆದು ನೋಡು ಕೊಂದು ಹಾಕಿದ್ರು ಅಂತ ಅಂದ್ರಿ. ನಾನು ನಾಟಕ ಮಾಡೋದಷ್ಟೇ ತೋರಿಸಿದೆ. ಅದಕ್ಕೆ ನೀಚ ಯೋನಿ ಅಂತ ಕರೀತಾರೆ. ಇನ್ನ ಪುಣ್ಯಗಳೇ ಜಾಸ್ತಿ ಇದ್ದು ಅಂತಂದ್ರೆ ಅವನ ಉಚ್ಚ ಯೋನಿಗಳು. ಮಿಶ್ರ ಇದ್ದು ಅಂತಂದ್ರೆ ಮನುಷ್ಯ. ಮನುಷ್ಯ ಜನ್ಮ ಯಾವುದು? ವಿಚಿತ್ರ ಸೃಷ್ಟಿ ಯೋನಿಷು, ವಿಚಿತ್ರ ಯೋನಿಷು ಸೃಷ್ಟಿ, ಸೃಷ್ಟಿಯಲ್ಲ ಏನದು, ಸ್ವ ವಿಚಿತ್ರಾಸು ಅಭಿ ಯೋನಿಷು ವ್ರಜನ್ ವ್ರಜನ್. ಅವನೇವಾಗ್ತಾನೆ, ತಿರುಗಾಡ್ತಾ ಇರ್ತಾನೆ ಬೇರೆ ಬೇರೆ ಯೋನಿಗಳಲ್ಲಿ, ಅಲ್ಲಿ ಹುಟ್ಟಿ ಇಲ್ಲಿ ಹುಟ್ಟಿ ಅಲ್ಲಿ ಹುಟ್ಟಿ ಇಲ್ಲಿ ಹುಟ್ಟಿ ಎಲ್ಲ ತಿರುಗಾಡ್ತಾನೆ. ಎಂಥದ್ದು ಒಂದು ಹಾಡದ ನೋಡು, 84 ಲಕ್ಷ. ಹಾಂ ಹೇಳ ಏನ ಅಷ್ಟು ಯೋನಿಗಳಂತ ಈ ಶರೀರ ಪ್ರಾಪ್ತಿ ಆಗ್ತದೆ. ಸುಮ್ಮನೆ ಪ್ರಾಪ್ತಿ ಆಗೋದಲ್ಲ, ವಧಿಸಿಕೊಂಡು ಬಯಸಿಕೊಂಡು ಒಡಿಸಿಕೊಂಡು ಎಲ್ಲಾ ಪ್ರಕಾರವಾದದ್ದನ್ನು ನಾವು ಅನುಭವಿಸೀವಿ. ಕತ್ತಿ ಆದಾಗ, ನಾಯಿ ಆದಾಗ, ಹಂದಿ ಆದಾಗ ಎಷ್ಟೆಲ್ಲ ಅನುಭವಿಸಿವಿ ಅಂದ್ರೆ ಅಷ್ಟು ಅನುಭವಿಸಿ ಎಲ್ಲ ಮಾಡಿದ ನಂತರ ಪಾಪವನ್ನೆಲ್ಲ ಕಳೆದುಕೊಂಡಾಗ ಯಾವಾಗ ಮಿಶ್ರ ನಮಗೆ ಲಭ್ಯ ಆಗ್ತದೆ, ಪಾಪ ಪುಣ್ಯ ಎಲ್ಲ ಮಿಶ್ರ ಲಭ್ಯ ಆಗ್ತದೆ, ಅವಾಗ ಸತ್ವ ರಜಸ್ತಮ ಗುಣ ಮಿಶ್ರ ಲಭ್ಯ ಆದಾಗ ನಮಗೆ ಯಾವ ಶರೀರ ಪ್ರಾಪ್ತಿ ಆಗ್ತದೆ? ಮಾನವ ಶರೀರ. ಹೌದು, ವಿಚಿತ್ರಾಸು ಯೋನಿಷು ವ್ರಜನ್. ಮತ್ತೇನು ಆ ಯೋನಿಗಳು ಹೆಂಗೆ? ಆಯಾತಿ ನಿರ್ಯಾತಿ, ಬರ್ತಾನೆ ಹೋಗ್ತಾನೆ ಈ ಜೀವ, ಬರ್ತಾನೆ ಹೋಗ್ತಾನೆ. ಎಲ್ಲೆಲ್ಲಿ ಬರ್ತಾ ಎಲ್ಲೆಲ್ಲಿ ಹೋಗ್ತಾನೆ? ಊರ್ಧ್ವಮೇಷ ಅಧಃ, ಏಷಃ ಅಧಃ ಊರ್ಧ್ವಂ. ಕೆಲಸಲ ಕೆಳಗೆ ಬರ್ತಾನೆ, ಕೆಲಸಲ ಮೇಲೆ ಹೋಗ್ತಾನೆ. ಮೇಲೆ ಅಂದ್ರೆ ಮೇಲಿನ ಲೋಕ, ಕೆಲಸಲ ಕೆಳಗಿನ ಲೋಕ. ಕೆಳಗಿನ ಲೋಕ ಅಂತಂದ್ರೆ ಅದು ನೀಚ ಯೋನಿ ಆಗಿರ್ಬೋದು, ಕ್ರಿಮಿಯಾದಿಗಳು, ಅಥವಾ ಏನಾಗಿರ್ಬೋದು ಮನುಷ್ಯ ಯೋನಿ ಆಗಿರ್ಬೋದು. ಏಷಃ ಅಸ್ಯೇವ ವಿಜ್ಞಾನಮಯಸ್ಯ, ಇವನ ಕ್ಷೇತ್ರಗಳು ಏನು ಬಂದ ಮೇಲೆ, ಹುಟ್ಟಿ ಬಂದ ಮೇಲೆ, ಇವನು ಹುಟ್ಟಿ ಬಂದ ಮೇಲೆ ಕ್ಷೇತ್ರಗಳೇನು? ಮೂರು ಕ್ಷೇತ್ರಗಳು. ಏನು ಅಸ್ಯೇವ ಅಂದ್ರೆ ಏನು? ಅಸ್ಯ ಶಬ್ದ ವಿಜ್ಞಾನಮಯಸ್ಯ ಏವ, ವಿಜ್ಞಾನಮಯಸ್ಯ ಅಸ್ಯ ವಿಜ್ಞಾನಮಯಸ್ಯ ಏವ. ಈ ಮೂರು ಅವಸ್ಥೆ, ಮೂರು ಅವಸ್ಥೆಗಳು. ಅವಸ್ಥಾ ಅಂತಂದ್ರೆ ಅನುಭವ ಕ್ಷೇತ್ರ, ಅವಸ್ಥಾ ಅಂದ್ರೆ ಅನುಭವ ಕ್ಷೇತ್ರ, ಫೀಲ್ಡ್ ಆಫ್ ಎಕ್ಸ್ಪೀರಿಯನ್ಸ್. ಅನುಭವಿಸೋದಕ್ಕೆ ನಮಗೊಂದು ಕ್ಷೇತ್ರ ಲಭ್ಯ ಇದೆ. ಅದು ಅನುಭವಿಸಬೇಕಾದ್ರೆ ಮೂರು ತರದ ಕ್ಷೇತ್ರಗಳಿವೆ. ಒಂದು ಜಾಗೃತ ಕ್ಷೇತ್ರ, ಒಂದು ಸ್ವಪ್ನ ಕ್ಷೇತ್ರ, ಇನ್ನೊಂದು ನಿದ್ರಾವಸ್ಥಾ. ಅವುಗಳಿಂದ ನಾವು ಏನು ತಾತ್ಪರ್ಯವಾಗಿ ಪರಿಣಾಮವನ್ನು ಪಡಿತೀವಿ? ಸುಖ ದುಃಖ ಭೋಗ, ಸುಖ ದುಃಖ ಭೋಗ. ಅತೋ ನಾಯಂ, ಅತೋ ನಾಯಂ ಪರಾತ್ಮ, ಅತೋ ನಾಯಂ ಪರಾತ್ಮ ಸ್ಯಾತ್, ಅತೋ ನಾಯಂ ಪರಾತ್ಮ ಸ್ಯಾತ್ ವಿಜ್ಞಾನಮಯ ಶಬ್ದತಃ ವಿಕಾರಿತ್ವಾದ ಜಡತ್ವಾಚ್ಚ ಪರಿಚ್ಛಿನ್ನತ್ವ ಹೇತುತಃ ದೃಶ್ಯತ್ವಾದ ವ್ಯಭಿಚಾರಿತ್ವಾದ ನಾನಿತ್ಯೋ ನಿತ್ಯ ಇಷ್ಯತಿ ಅತೋ ನಾಯಂ ಪರಾತ್ಮ ಸ್ಯಾತ್ ವಿಜ್ಞಾನಮಯ ಶಬ್ದತಃ ವಿಕಾರಿತ್ವಾ ಜಡತ್ವಾಚ್ಚ ಪರಿಚ್ಛಿನ್ನತ್ವ ಹೇತುತಃ ದೃಶ್ಯತ್ವಾ ವ್ಯಭಿಚಾರಿತ್ವಾದ ನಾನಿತ್ಯೋ ನಿತ್ಯ ಇಷ್ಯತಿ. ವಿಜ್ಞಾನಮಯವು ಕೂಡ ಆತ್ಮ ಆಗಲಿಕ್ಕೆ ಸಾಧ್ಯವಿಲ್ಲ. ಅನ್ನಮಯವು ಆತ್ಮ ಆಗಲಿಕ್ಕೆ ಸಾಧ್ಯವಿಲ್ಲ, ಪ್ರಾಣಮಯ ಇರಬಹುದು, ಪ್ರಾಣಮಯವು ಆತ್ಮ ಆಗಲಿಕ್ಕೆ ಸಾಧ್ಯವಿಲ್ಲ ಅನ್ಕೋತ ನಾವು ವಿಜ್ಞಾನಮಯ ಇರಬಹುದು ಅನ್ಕೊಂಡ್ವಿ. ವಿಜ್ಞಾನಮಯವು ಆತ್ಮ ಆಗಲಿಕ್ಕೆ ಸಾಧ್ಯವಿಲ್ಲ. ಕಾರಣಗಳೇನು? ಒಂದು ಲಿಸ್ಟ್ ಕೊಡ್ತಾರೆ. ನಂಬರ್ 1, ವಿಕಾರಿತ್ವಾದ. ಆತ್ಮನಿಗೆ ವಿಕಾರ ಇಲ್ಲ, ಹೇ ಸೌಮ್ಯ ಇದಂ ಜಗತ್ ಅಗ್ರೇ ಸತ್ಯಮೇವ ಆಸೀತ್ ಸದೇವ ಸೌಮ್ಯ ಕಿಂ ತತ್ ಸತ್ ಸಚ್ಚಿದಾನಂದ ಸತ್ ಏನ್ ಈ ಜಗತ್ತು ಜಗತ್ತು ಅಂತ ಕರಿತೀಯ ಈ ಜಗತ್ತು ಇದು ಹಿಂಗಿದ್ದೇ ಇಲ್ಲ ಅದು ಒಂದೇ ಒಂದು ಸತ್ ಆಗಿತ್ತು ಆ ಸತ್ತು ತಪೋತಪ್ಯತ ತಪಸ್ಸು ಮಾಡ್ತು ಕತೆ ಶುರು ಆಯ್ತು ನೋಡ್ರಿ ತಪಸ್ಸು ಮಾಡ್ತು ಏನ್ ತಪಸ್ಸು ಮಾಡ್ತು ಬಹುಶ್ಯಾಂ ಪ್ರಜಾ ಏತಿ ನಾನು ಒಬ್ಬನೇ ಇದ್ದು ಬೇಸರಾಗಿದೆ ನಾನು ಏನಾಗ್ಬೇಕು ಅನೇಕವಾಗಿ ದೇವರಿಗೆ ಅಂದ್ರೆ ಬೇಸರ ಆಗ್ತದೆ ನೀ ಕೇಳೋನು ಯಾರು ನಂತರ ಹುಟ್ಟಿದವನಿ ಮುಂಚೆ ಅವ ಅವಾಗ ನೀನು ಇದ್ದಿದ್ದಿಲ್ಲ ನಾನು ಇದ್ದಿದ್ದಿಲ್ಲ ಅವಾಗ ಅವ ಮಾತ್ರ ಇದ್ದ ಅವನಿಗೆ ಅನ್ನಿಸ್ತಪ್ಪ ಏನನ್ನಿಸ್ತು ಅನೇಕವಾಗಬೇಕು ಅಂತ ಅನ್ನಿಸ್ತು ಬಹುಶ್ಯಾಂ ಪ್ರಜಾ ಹೇಗೇತಿ ಸತಪೋ ತಪ್ಯದ ತಪ ತಪಸ್ತಪ್ಪ ತಪಸ್ಸನ್ನ ಮಾಡಿದವನಾಗಿ ಇದಗುಂ ಸರ್ವಂ ಅಸೃಜತ ಇದೆಲ್ಲವನ್ನು ಮಾಡಿಬಿಟ್ಟ ಇದೆಲ್ಲವನ್ನು ಅಂದ್ರೆ ಎಲ್ಲ ಸೇರಿಸಿಕೊಳ್ಳಿ ಹಿಂದೇನೇನು ನಾವು ಆಗ್ಬಿಟ್ಟೇವೋ ಮುಂದೆ ಏನೇನಾಗಿ ಹುಟ್ಟೋರಿದ್ದೇವೋ ಇವತ್ತೇನೇನಾಗಿವೋ ನನ್ನಂಗ ಎಲ್ಲ ಜೀವರಾಶಿಗಳು ಏನೇನಾಗಿತ್ತುವೋ ಏನೇನಾಗ್ಯಾವೋ ಏನೇನಾಗುವವನು ಇವೆಲ್ಲವೂ ಜೊತೆಗೆ ಈ ಕ್ಷೇತ್ರ ಈ ಸ್ವಪ್ನ ಈ ಜಾಗೃತ ಈ ನಿದ್ರ ಇವಷ್ಟು ಕ್ಷೇತ್ರಗಳು ಎಲ್ಲಾನು ಒಟ್ಟು ಸೇರಿಸಿ ಅಸೃಜತ ನಿರುಕ್ತಂ ಚ ನಿರುಕ್ತಂ ಚ ನಿಲಯನಂ ಚ ನಿಲಯನಂ ಚ ವಿಜ್ಞಾನಂ ಚ ಅವಿಜ್ಞಾನಂ ಚ ಸತ್ಯಂ ಚ ನೃತಂ ಚ ಅನೃತಂ ಚ ಎಲ್ಲ ಸೋಲು ಗೆಲುವು ಸತ್ಯ ಸುಳ್ಳು ಪಾಪ ಧರ್ಮ ಅಧರ್ಮ ಪುಣ್ಯ ಎಲ್ಲಾನೂ ಸೃಷ್ಟಿಸಿಬಿಟ್ಟು ಯಾರು ಸೃಷ್ಟಿಸಿದ್ರು ಯಾರು ಸೃಷ್ಟಿಸಿದ್ರು ಸತ್ತು ಸೃಷ್ಟಿಸ್ತು ಸತ್ತು ಏನ್ ಸತ್ತು ಕಾಲಾತೀತ ಸತ್ತು ದೇಶಾತೀತ ಸತ್ತು ತಾನಿಲ್ಲದೆ ಇದ್ದಂತಹ ದೇಶವಿಲ್ಲ ತಾನು ಇಲ್ಲದೆ ಇದ್ದಂತಹ ಕಾಲ ಇಲ್ಲ ತಾನು ಇಲ್ಲದೆ ಇದ್ದಂತಹ ವಸ್ತುಗಳಿಲ್ಲ ಅಂತಹ ಸತ್ತು ಯಾಕರ ಸೃಷ್ಟಿ ಮಾಡ್ಲಿಕ್ಕೆ ಹೋಗ್ಬೇಕಾಗಿತ್ತು ಅಂತ ವಿಚಾರ ಮಾಡಿದ್ದಾದ್ರೆ ಸೃಷ್ಟಿ ಇದು ಮಿಥ್ಯಾ ಭ್ರಮ ಅನ್ನುವಂಥದ್ದು ಸ್ಪಷ್ಟವಾಗ್ತದೆ ಇರಲಿ ಅದು ಮತ್ತೆ ನಂತರ ಜಿಜ್ಞಾಸೆ ಆಗ್ತದೆ ಆ ಇಂತಹ ಈ ವಿಕಾರಿತ್ವ ಇಂತಹ ಈ ವಿಜ್ಞಾನಮಯ ಕೋಶ ಇದು ಅನೇಕ ವಿಕಾರಗಳನ್ನ ಹೊಂದಿರುವುದು ನಮಗೆ ಕಂಡು ಬರುತ್ತದೆ ವಿಕಾರಿತ್ವ ನಂಬರ್ ಒನ್ ಎರಡನೇದು ದ್ವಿತೀಯ ಏನದು ಜಡತ್ವ ಚೇತನವಾಗಿ ಕಂಡಂತೆ ಕಾಣ್ತಾವೆ ಆದ್ರೆ ಮೂಲತಃ ಇವೆಲ್ಲವೂ ಕೂಡ ಜಡ ಈ ಉತ್ಪತ್ತಿಯ ಬೀಜ ಎಲ್ಲಿದೆ ಏನು ಸೃಷ್ಟಿಯಾಯಿತು ಸೃಷ್ಟಿಯ ಉತ್ಪತ್ತಿಯ ಬೀಜ ಎಲ್ಲಿದೆ ಮಾಯೆಯಲ್ಲಿದೆ ಮಾಯೆಗೆ ತನ್ನದೇ ಆದ ಶಕ್ತಿ ಇಲ್ಲ ಅದು ಬ್ರಹ್ಮಾಶ್ರಯ ಮಾಯಾ ಅಸ್ತಿ ಯಾರನ್ನ ಆಶ್ರಯಿಸಿಕೊಂಡಿದೆ ಬ್ರಹ್ಮನನ್ನ ಬ್ರಹ್ಮಚೇತನ ಓಕೆ ಅದನ್ನ ಒಪ್ಕೋತೇವೆ ಬ್ರಹ್ಮನನ್ನ ಆಶ್ರಯಿಸಿಕೊಂಡು ಇದ್ದಂತಹ ಮಾಯೆಗೆ ಸ್ವತಃ ಶಕ್ತಿ ಇಲ್ಲ ಜಡ ಅಂತರ್ಥ ಅಂತಹ ಜಡದಿಂದ ಅಂತಹ ಜಡವು ಚೈತನ್ಯದಂತ ಚೈತನ್ಯವಾಗಿದೆ ಅಂತಹ ಚೈತನ್ಯದಂತ ಚೈತನ್ಯವಾಗಿರುವ ಆ ಮಾಯೆಯಿಂದ ಹುಟ್ಟಿದ್ದೆಲ್ಲ ಚೈತನ್ಯದಂತೆ ಚೈತನ್ಯವಾಗಿರುತ್ತದೆ ಸ್ವತಃ ಯಾವುದೇ ಚೈತನ್ಯ ಅಲ್ಲ ಆದ್ದರಿಂದ ವಿಜ್ಞಾನಮಯ ಕೋಶವು ಕೂಡ ಜಡತ್ವ ಜಡತ್ವ ಇನ್ನು ಮೂರನೇದು ಪರಿಚ್ಛಿನ್ನ ಪರಿಚ್ಛಿನ್ನತ್ವ ಹೇತು ಪರಿಚ್ಛಿನ್ನ ಸೀಮಿತ ಅಂತ ಪರಿಚ್ಛಿನ್ನ ಅಂದ್ರೆ ಸೀಮಿತವಾದದ್ದು, ಪರಿಮಿತಿಗೆ ಒಳಪಟ್ಟದ್ದಾಗಿದೆ. ನಾಲ್ಕನೆಯದ್ದು ದೃಶ್ಯತ್ವ, ಮೊದಲು ಅದನ್ನು ಸಿದ್ಧ ಮಾಡು. ವಿಜ್ಞಾನಮಯ ಕೋಶಕ್ಕೆ ಪರಿಮಿತಿ ಇದೆ ಅಂತ ಹೇಳ್ತಾರೆ, ಇದೆ ಅಂತಿರೋ ಇಲ್ಲಂತಿರೋ ಹೇಳ್ರಿ, ಹಾಗಾದ್ರೆ ಹೇಳ್ರಿ ಯಾವ ಪರಿಮಿತಿ, ಏನ್ ಪರಿಮಿತಿ ಇದೆ ಹೇಳೋದಕ್ಕೆ? ಕಾಲದ ಪರಿಮಿತಿ, ಓಕೆ ಓಕೆ. ಮತ್ತೆ ವಿಜ್ಞಾನಮಯ ಕೋಶಕ್ಕೆ ಪರಿಮಿತಿ ಇದೆ ಅಂತ ಹೇಳ್ತಾರೆ, ಯಾಕೆ? ಅಜ್ಞಾನ. ಅದೇ ಅವ್ರು ಹೇಳಿದ್ರು ಕಾಲದ ಪರಿಮಿತಿಯಲ್ಲಿ ಒಳಪಟ್ಟಿದೆ ಕೋಶ. ಅದು ಒಂದು ಕೋಶ, ವೆರಿ ಫ್ಯಾಕ್ಟ್. ನೀವು ಕೋಶ ಅನ್ನೋ ಶಬ್ದ ಕೋಶವತ್ ಕೋಶ. ಈಗ ಒರೆ, ಒರೆ ಅಂತ ಇರ್ತದೆ, ಒರೆಯಿಂದ ಕತ್ತಿಯನ್ನು ಹೊರ ತೆಗಿತಾರೆ, ಹೌದು. ಆ ಒರೆ ಏನಿದೆಯಲ್ಲ ಅದು ಕೋಶ. ತಾನು ಕೋಶ ಅನ್ನುವುದೇ ಅದರ ಪರಿಮಿತಿ. ಕೋಶ ಎನ್ನುವ ಪರಿಮಿತಿ ಅದಕ್ಕೆ ಇದ್ದರಿಂದಾಗಿ ಅದು ಯಾವತ್ತಿಗೂ ಏನಾಗಲಿಕ್ಕೆ ಸಾಧ್ಯವಿಲ್ಲ. ಅದು ಅದು ಪರಿಮಿತಿಗೆ ಒಳಪಟ್ಟಿದೆ, ಅದು ಅಪರಿಮಿತವಾಗಲಿಕ್ಕೆ ಸಾಧ್ಯವಿಲ್ಲ. ಆತ್ಮ ಅಪರಿಮಿತ, ಯಾವತ್ತೆ ಆತ್ಮನಿಗೆ ಮಿತಿ ಇಲ್ಲ, ಆದರೆ ಕೋಶಕ್ಕೆ ಅದು ಮಿತಿ ಇದೆ. ಇನ್ನು ನಾಲ್ಕನೇದು ದೃಶ್ಯತ್ವ, ಸಿದ್ಧ ಮಾಡಿ. ವಿಜ್ಞಾನಮಯ ಕೋಶವು ದೃಶ್ಯ, ವಿಜ್ಞಾನಮಯ ಕೋಶವು ದೃಶ್ಯ, ಅನುಭವಕ್ಕೆ ಬರ್ತದೆ ಅಂತ ಅರ್ಥ. ವಿಜ್ಞಾನಮಯ ಕೋಶ ಅನುಭವಕ್ಕೆ ಬರ್ತದೆ. ಹೆಂಗೆ ಬರ್ತದೆ? ಯಾವಾಗ ನೀ ತಿಳಿತು ಅಂತ ಹೇಳಿ, ಆ ತಿಳಿತು ಅನ್ನೋದೊಂದು ವೃತ್ತಿ. ಜೊತೆಗೆ ನಂಗೆ ತಿಳಿದಿಲ್ಲ ಅಂತ ಹೇಳ್ತೀಯ, ತಿಳಿಯಲಿಲ್ಲ ಅನ್ನೋದೊಂದು ವೃತ್ತಿ. ಇವು ನಿಮ್ಮ ಅನುಭವಕ್ಕೆ ಬಂದಾಗ ನಾವು ಹೇಳ್ತೇವೆ, ನೀವು ಹೇಳಿದ್ದು ನನಗೆ ತಿಳಿದಿಲ್ಲ, ನೀವು ಹೇಳಿದ್ದು ನನಗೆ ತಿಳಿಯಲಿಲ್ಲ ಅನ್ನೋದೇ ಒಂದು ವೃತ್ತಿ. ಹಾ ತಿಳಿ ತಿಳಿ ತಿಳಿ ತಿಳಿತು ಅನ್ನೋದು ಇನ್ನೊಂದು ವೃತ್ತಿ. ಅನುಭವಕ್ಕೆ ಬರ್ತವೋ ಇಲ್ಲ? ವಿಜ್ಞಾನಮಯ ಕೋಶಕ್ಕೆ ಇನ್ನೇನೇನೋ ಇವೆ, ಅವತ್ತು ಮನೋಮಯ ಕೋಶ, ಪ್ರಾಣಮಯ ಕೋಶ, ಅನ್ನಮಯ ಕೋಶದಿಂದ ಬಾರೋ ಅವು ತಂದುಕೊಂಡಿದ್ದು ಎಲ್ಲ. ಆದರೆ ವಿಜ್ಞಾನಮಯ ಕೋಶದ್ದೇ ಅದರದೇ ಆದಂತಹ ವಿಶಿಷ್ಟವಾದ ಅನುಭವ ಏನು ಅಂದ್ರೆ ಎರಡೇ, ತಿಳಿತು ಹೇಳಿತು. ಇದು ವಿಜ್ಞಾನಮಯ ಕೋಶದ ವಿಶಿಷ್ಟತೆ. ಅದರಿಂದ ಇದು ನಮ್ಮ ವ್ಯವಹಾರಕ್ಕೆ ಲಭ್ಯ ಇರೋದರಿಂದಾಗಿ ದೃಶ್ಯತ್ವಾದ ಆತ್ಮಾನ ದೃಶ್ಯ, ಅದನ್ನು ಜೊತೆ ಜೊತೆ ಅದನ್ನು ಹಾಕೋಬೇಕು. ವಿಕಾರಿತ್ವಾದ ಅಂತ ಹೇಳಿದ್ರೆ ಆತ್ಮನಿಗೆ ವಿಕಾರಗಳಿಲ್ಲ. ಜಡತ್ವಾದ ಆತ್ಮ ಜಡ ಅಲ್ಲ. ಪರಿಚ್ಛಿನ್ನತ್ವ ಹೇತು, ಆ ಈ ವಿಜ್ಞಾನಮಯ ಕೋಶಕ್ಕೆ ಪರಿಮಿತಿಗೆ ಒಳಪಟ್ಟಿದ್ದೆ, ಒಳಪಡುವಿಕೆ ಅನ್ನೋದಿದೆ, ಆದರೆ ಆತ್ಮನಿಗೆ ಪರಿಮಿತಿ ಇಲ್ಲ. ದೃಶ್ಯತ್ವಾದ ವಿಜ್ಞಾನಮಯ ಕೋಶವು ಅನುಭವಕ್ಕೆ ಕಂಡು ಬರ್ತದೆ, ದೃಶ್ಯತ್ವಾದ ಆದರೆ ಆತ್ಮನ ಅನುಭವಕ್ಕೆ ನಮ್ಗೆ ಲಭ್ಯವಿಲ್ಲ. ಅಲ್ಲಿಗಲ್ಲಿಗೆ ಶೇಷ ಮಾಡಬೇಕು. ಇನ್ನು ಐದನೇದ್ದು ವ್ಯಭಿಚಾರಿತ್ವಾದ, ವ್ಯಭಿಚಾರಿತ್ವಾದ ಕ್ಷಣ ಕ್ಷಣಕ್ಕೂ ಕೂಡ ವಿಜ್ಞಾನಮಯ ಕೋಶವು ತನ್ನನ್ನು ತಾನು ಬದಲಿಸಿಕೊಂಡು ಹೋಗ್ತದೆ. ಎವ್ರಿ ಸೆಕೆಂಡ್ ಬದಲಿಸ್ಕೋತ ಹೋಗ್ತದೆ ವ್ಯಭಿಚಾರಿತ್ವಾದ. ಇದಕ್ಕೆ ಒಂದೇ ತರ ಅನ್ನೋದಿಲ್ಲ ಇದಕ್ಕೆ. ಅಯಂ ಆತ್ಮ, ಸಾರಿ ಅಯಂ ಅನಾತ್ಮ, ಅಯಂ ವಿಜ್ಞಾನಮಯ. ಏನ ವಿಜ್ಞಾನಮಯ? ಶಬ್ದತಃ ಅಯಂ ವಿಜ್ಞಾನಮಯ ಶಬ್ದತಃ, ಈ ವಿಜ್ಞಾನಮಯ ಅನ್ನುವ ಹೆಸರಿನಿಂದ ಪ್ರಸಿದ್ಧವಾದಂತಹ ಕೋಶ ಪರಮಾತ್ಮ ನ ಸ್ಯಾತ್. ಅಲ್ಲಿ ನೋಡಿ, ಸಂಧಿ ನೋಡ್ಕೊಳ್ಳಿ, ಪರಮಾತ್ಮ ನ ಸ್ಯಾತ್. ಏನ್ರಿ ಪರಮಾತ್ಮ ಇಲ್ಲದೆ ಪರಾತ್ಮ ಅಂತದ ನೋಡ್ರಿ, ನಾಯಂ ಪರಾತ್ಮ ಸ್ಯಾತ್. ಹೌದು, ನ ಪರಾತ್ಮ, ಪರಾತ್ಮ ಪರಮಾತ್ಮ, ಪರಮಾತ್ಮ ನ ಸ್ಯಾತ್. ಈ ವಿಜ್ಞಾನಮಯ ಕೋಶವು ಪರಮಾತ್ಮ ಆಗಲಿಕ್ಕೆ ಸಾಧ್ಯವಿಲ್ಲ. ನ ಸ್ಯಾತ್ ಅನಿತ್ಯ ನಿತ್ಯ ನ ಇಷ್ಯತೆ. ಎಲ್ಲಾದರೂ ಅನಿತ್ಯವಾದದ್ದನ್ನ ನಿತ್ಯಾಂತ ಎಂದಾದರೂ ಲಭ್ಯವಾದೀತೆ, ಅನಿತ್ಯವು ಯಾವತ್ತಿಗೂ ಅನಿತ್ಯವೇ, ನಿತ್ಯವು ಯಾವತ್ತಿಗೂ ನಿತ್ಯವೇ, ಅನಿತ್ಯವು ನಿತ್ಯವಾಗಲಿಕ್ಕೆ ಸಾಧ್ಯವಿಲ್ಲ. ಪರಿಮಿತಿಗೆ ಒಳಪಟ್ಟದ್ದು ಅಪರಿಮಿತವಾಗಲಿಕ್ಕೆ ಸಾಧ್ಯವಿಲ್ಲ. ವ್ಯಭಿಚಾರಕ್ಕೆ ಒಳಪಟ್ಟದ್ದು ಅವ್ಯಭಿಚಾರ, ವ್ಯಭಿಚಾರಕ್ಕೆ ಒಳಪಡುವಂತಹದ್ದೇನಿದೆಯೋ ಅದು ವ್ಯಭಿಚಾರ ರಹಿತವಾಗಲಿಕ್ಕೆ ಸಾಧ್ಯವಿಲ್ಲ. ಜಡವು ಎಂದು ಚೈತನ್ಯವಾಗಲಿಕ್ಕೆ ಸಾಧ್ಯವಿಲ್ಲ. ಆಗ ಆತ್ಮ ಚೈತನ್ಯವಾಗಿದೆ, ಆತ್ಮ ವಿಕಾರರಹಿತವಾಗಿದೆ, ಆತ್ಮ ಪರಿಮಿತಿಗೆ ಒಳಪಟ್ಟಿಲ್ಲ, ಆತ್ಮ ದೃಶ್ಯವಾಗುವ ಸಾಧ್ಯತೆ ಇಲ್ಲ. ಆದ್ದರಿಂದ ಇವು ಯಾವೂ ಪರಮಾತ್ಮ ಆಗಲಿಕ್ಕೆ ಸಾಧ್ಯವಿಲ್ಲ. ಜೊತೆ ಜೊತೆಗೆ ನಾವು ಇದನ್ನು ಕೂಡ ಅರಗಿಸ್ಕೋತ ಹೋಗ್ಬೇಕು. ಏನು ಅಂದ್ರೆ ಅರಗಿಸಿಕೊಳ್ಳೋದು, ಅರಗಿಸಿಕೊಳ್ಳೋದು ನನಗೆ ಗೊತ್ತಾಗ್ತಿಲ್ಲ. ಆತ್ಮ ಪರಮಾತ್ಮ ಇವತ್ತಿನವರೆಗೂ ಯಾರಿಗೂ ಕಂಡಿಲ್ಲ. ಕೇಳಲಿಕ್ಕೆ ನಿಮಗೆ ಭಾರಿ ಏನನ್ನಿಸ್ತದ, ಕಠೋರ ಅನ್ನಿಸ್ತದ, ಅದೊಂಥರ ಕಾದ ಬೆಂಕಿ ಸುರಿದಂಗೆ ಅನ್ನಿಸ್ತದ. ಕ್ಷಮಿಸ್ಬೇಕ, ಬೇರೆ ದಾರಿ ಇಲ್ಲ. ಈಗ ತಲೆ ಸ್ವಚ್ಛ ಮಾಡ್ಕೊಂಡ್ಬಿಟ್ರೆ ದಾರಿ ತಪ್ಪು ನಿಂದಿರ್ತದೆ. ನಾನೆಷ್ಟು ಹೇಳ್ತೀನಿ, ಭಗತ್ ಪದ್ರಿ ಆಡಿದ್ನಂತ, ಭಗವತ್ ಭದ್ರಿ ಅಂತಾರಲ್ಲ ಏನಂತಾರೆ, ಕೃಷ್ಣ ಬಂದು ಭಗವತ್ ಭದ್ರಿ ಆಡಿದ್ದ. ಯಾರಿಗೆ ಕಾಣಿಸ್ತದ, ಯಾರಿಗೆ ಕಾಣಿಸ್ತದ, ಭಕ್ತರಿಗಲ್ಲ, ಆಕೆಗೆ ಮಾತ್ರ. ಇದು ವ್ಯಕ್ತಿಗತವಾದ ಸಾರ್ವತ್ರಿಕ ಆಯ್ತು ಹೇಳ್ರಿ. ಬೆಳಿಗ್ಗೆ 4 ಗಂಟೆಗೆ ಬ್ರಾಹ್ಮೀ ಮುಹೂರ್ತದಲ್ಲಿ ಕಾಳಿ ನನ್ನ ಹತ್ರ ಮಾತಾಡಿದ್ರು. ಯಾರ್ಯಾರು ಕೇಳಿಸ್ಕೊಂಡ್ರು ಅದನ್ನ? ವ್ಯಕ್ತಿಗತ ಮಾತ್ರ. ಯಾವುದು ವ್ಯಕ್ತಿಗತವಾದದ್ದು, ವೇದಾಂತ ಅದನ್ನು ವಿರೋಧ ಮಾಡುವುದಿಲ್ಲ, ಆದರೆ ಒಪ್ಕೊಳ್ಳೋದನ್ನು ಇಲ್ಲ. ವ್ಯಕ್ತಿಗತವಾದ ಅನುಭವವನ್ನು ಯಾರಿಗೂ ವಿರೋಧ ಮಾಡುವ ಅಧಿಕಾರ ಇಲ್ಲ. ಮಾಡಿ ತೋರಿಸ್ರಿ, ವಿರೋಧ ಮಾಡ್ರಿ ನೋಡೋಣ, ಹೇಳ್ತೀನಿ. ನಾನು ಪರ್ಮನೆಂಟ್ ಉದಾಹರಣೆ ಇದೆ. ನಿಮ್ಮ ತಂದೆ ನನ್ನ ಕನಸಿನಲ್ಲಿ ಬಂದು ನಿನ್ನ ಮನೆಯನ್ನ ಬರೆದು ಕೊಟ್ಟಿದ್ದಾನೆ ಅಂತ ನಾನು ಎಚ್ಚರಾಗಿ ಬಂದು ನನಗೆ ಹೇಳಿದ್ರೆ ಮನೆ ಬಿಟ್ಕೊಡ್ತೀಯ? ಇನ್ನೊಂದ್ಸಲ, ನಿಮ್ಮ ತಂದೆ ನನ್ನ ಕನಸಿನಲ್ಲಿ ಬಂದು ನಿನ್ನ ಹೆಸರಿನಲ್ಲಿ ಮನೆಯನ್ನು ನನಗೆ ಬರೆದು ಕೊಟ್ಟಿದ್ದಾನೆ, ಈಗ ನೀನು ಖಾಲಿ ಮಾಡು ಅಂತ ಹೇಳಿದ್ರೆ ಖಾಲಿ ಮಾಡ್ತೀಯ? ಯಾಕೆ ಮಾಡೋದಿಲ್ಲ ಹೇಳು, ಯಾಕೆ ಖಾಲಿ ಮಾಡೋದಿಲ್ಲ? ನಿನ್ನ ಉತ್ತರ ಭಾರಿ ಸ್ಪಷ್ಟ ಅದ. ಅಲ್ಲೇ ಕನಸಿನಾಗ ತಗೋಬೇಕಾಗಿತ್ತು ನಮ್ಮ ಮನೆ, ಇಲ್ಲಾಗ ಬಂದಿ, ಅಲ್ಲೇ ಇಟ್ಕೋಬೇಕಾಗಿತ್ತು ಮನೇನ ಬರ್ಕೊಟ್ಟಿದ್ರೆ, ಕನಸಿನಾಗ ಖಾಲಿ ಮಾಡಿಸ್ಬೇಕಾಗಿತ್ತು. ಈಗ ಇದನ್ನು ಸಾಕ್ಷಾತ್, ಇದು ನನ್ನ ಕನಸಿನ ಈ ಅನುಭವವನ್ನ ಇದು ನೀವು ವಿರೋಧ ಮಾಡ್ಬೇಕೀಗ. ಹಂಗೆಲ್ಲ ಹಂಗೆ ಕನಸು ಬೀಳಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಮೇಲೆ ಭಾರಿ ಅಟ್ಯಾಚ್ಮೆಂಟು, ನಂಬಿಟ್ಟು ನೀವು ಹೆಂಗೆ ಕೊಡ್ತಾನವ. ನೀವು ಹೀಗೆ ಏನು ವಾದ ಮಾಡಿದ್ರು ಅದು ಸಿದ್ಧವಾಗೋದಿಲ್ಲ. ಏನು ನನಗೆ ಬಿದ್ದ ಕನಸನ್ನು ನೀವು ಸುಳ್ಳು ಮಾಡ್ಲಿಕ್ಕೆ ಆಗೋದು? ಮಾಡು, ಎಷ್ಟು ಪ್ರಯತ್ನ ಮಾಡ್ತೀವಿ ಮಾಡಿ, ಹಾಗಾದ್ರೆ ಒಪ್ಕೊಂಡ್ಬಿಡೋಣ. ಹಂಗೆಲ್ಲ ನೋಡ್ರಿ, ಎಲ್ಲ ಇವು ಅಷ್ಟು ಕಥೆಗಳನ್ನ ಸಾರ ಸಗಟು ಕಥೆಗಳೇನವ ಹಂಗವ. ಅದು ಅಶಬ್ದಂ ಅಸ್ಪರ್ಶಂ ಅರೂಪಂ ಎಲ್ಲ ಅಭ್ಯಾಸ ಮಾಡಿದ್ದೇವೆ ನಾವೀಗ. ಅದಕ್ಕೆ ಇವು ಯಾವ ವಿಕಾರಗಳು ಇಲ್ಲ, ಇವು ಯಾವ ಭಾವಗಳು ಇಲ್ಲ, ಇವು ಯಾವ ಅನಿಸಿಕೆಗಳು ಇಲ್ಲ. ಅದಕ್ಕೆ ಅಂತಹ ಆತ್ಮ ನೀನು ಅನ್ನುವುದು ಸಿದ್ಧವಾಗಬೇಕಾದ್ರೆ ಬರೀ ವಿಜ್ಞಾನಮಯ ಕೋಶ ಮಾತ್ರ ಹಿಡ್ಕೊಂಡ್ರೆ ಆಗೋದಿಲ್ಲ. ಯಾಕೆ? ವಿಜ್ಞಾನಮಯ ಕೋಶವು ಕೂಡ ಪರಮಾತ್ಮ ಆಗಲಿಕ್ಕೆ ಸಾಧ್ಯವಿಲ್ಲ. ಮತ್ತು ಯಾವ ಕೋಶ ಆತ್ಮ ಆಗ್ಬೋದೀಗ? ಆನಂದಮಯ ಕೋಶ. ಈ ಆನಂದಮಯ ಕೋಶ ಅಂದ್ರೆ ಏನು ಅನ್ನೋದನ್ನು ಮತ್ತೆ ನೋಡೋಣಂತೆ. ನಾರಾಯಣ ನಾರಾಯಣ.